ಬೆಂಕದ ಕಣಿವೇಲಿ ಬೆಂಕದ ಗೋಡಾರು ಇದು ಶೋಭಾನವೇ, ಬೆಂಕದ ನಮ್ಮಳಿಯ ಬರೋ ತಾರೆ ಶೋಭಾನವೇ, ಬರೋ ತಾನೆ ಶೋಭಾನವೇ, ನಮ್ಮಳಿಯ ಬರೋ ತಾನೆ ಶೋಭಾನವೇ, ಬರೋ ತಾನೆ ಶೋಭಾನವೇ, ಕಣಿವೇಲಿ ಬೆಂಕದ ಗೋಡಾರು ಇದು ಶೋಭಾನವೇ, ಬೆಂಕದ ನಮ್ಮಳಿಯ ಬರೋ ತಾರೆ ಶೋಭಾನವೇ, ಮಳಿಯ ಬರೋ ತಾನೆ ಶೋಭಾನವೇ, ಮಳಿಯ ಬರೋ ತಾರೆ ಶೋಭಾನವೇ, ಮಳಿಯ ಬರೋ ತಾನೆ ಶೋಭಾನವೇ, ಮೇಲೆ ಬರುವ ರಾಜಣ ನಂಬುತ್ತಿದ್ದು ಶೋಭಾನವೇ, ಜಾಣಲ್ಲ ಕಣೆ ಜಾರೋ ಗಾಲ ಶೋಭಾನಲ್ಲ, ಕಣೆ ಜಾರೋ ಗಾಲ ಶೋಭಾನ, ಜಾಣಲ್ಲ ಕಣೆ ಜಾರ ಗಾಲ ಶೋಭಾನವೇ, ಕಣೆ ಜಾರ ಗಾಲ ಶೋಭಾನ, ಜಾಣಲ್ಲ ಕಣೆ ಜರುಗಾಲಿನು ನಮ್ಮಳ್ಳಿಯ ಶೋಭಾನವೇ, ಜಾಣಿಗೆ ವರೆಲ್ಲೇ ದ್ವಾರ ಹಾಕಿದರು ಶೋಭಾನ, ಜಾಣಿಗೆ ವರೆಲ್ಲೇ ದ್ವಾರ ಹಾಕಿದರು ಶೋಭಾನವೇ, ಶೋಭಾನ ಒಂದೇ ಶಿವನಿಗೆ ಶೋಭಾನವೇ, ಒಂದೇ ಶಿವನಿಗೆ ಶೋಭಾನ, ಒಂದೇ ಶಿವನಿಗೆ ಶೋಭಾನವೇ, ಒಂದೇ ಶಿವನಿಗೆ ಶೋಭಾನ, ಕುದುರೆ ಮೇಲೆ ಬರುವನ ಚದುರ ನಂಬುತ್ತಿದ್ದು ಶೋಭಾನವೇ, ಚದುರಲ್ಲ ಕಣೆ ಕದರೋ ಗಾಲ ಶೋಭಾನವೇ, ಅಲ್ಲ ಕಣೆ ಕದರೋ ಗಾಲ ಶೋಭಾನ, ಚದುರಲ್ಲ ಕಣೆ ಕದರೋ ಗಾಲ ಶೋಭಾನವೇ, ಅಲ್ಲ ಕಣೆ ಕದರೋ ಗಾಲ ಶೋಭಾನವೇ, ಚದುರಲ್ಲ ಕಣೆ ಕದುರುಗಲು ನಮ್ಮಳಿಯ ಶೋಭಾನವೇ, ಚದುರಿಗೆ ವರೆಲ್ಲೇ ದೋರ ಹಾಕಿದುರೆ ಶೋಭಾನವೇ, ದೋರ ಹಾಕಿದರ ಶೋಭಾನವೇ, ಚದುರಿಗೆ ವರೆಲ್ಲೇ ದೋರ ಹಾಕಿದರು ಶೋಭಾನವೇ, ಶೋಭಾನ ಒಂದೇ ಶಿವನಿಗೆ ಶೋಭಾನ, ಒಂದೇ ಶಿವನಿಗೆ ಶೋಭಾನವೇ, ಕುದುರೆ ಮೇಲೆ ಬರುವನ ಚದುರ ನೆಂಬುತ್ತಿದ್ದು ಶೋಭಾನವೇ, ಚದುರಲ್ಲ ಕಣೆ ಕದರೋ ಗಾಲ ಶೋಭಾನ, ಕಣೆ ಕದರೋ ಗಾಲ ಶೋಭಾನ, ಚದುರಲ್ಲ ಕಣೆ ಕದರೋ ಗಾಲ ಶೋಭಾನವೇ, ಕಣೆ ಕದರೋ ಗಾಲ ಚದುರಲ್ಲ ಕಣೆ ಕದುರುಗಲು ನಮ್ಮಳಿಯ ಶೋಭಾನವೇ, ಚದುರೆಗೆ ವರೆಲ್ಲೇ ದ್ವಾರ ಹಾಕಿದರೆ ಶೋಭಾನವೇ, ದ್ವಾರ ಹಾಕಿದರ ಶೋಭಾನ, ಚದುರೆಗೆ ವರೆಲ್ಲೇ ದ್ವಾರ ಹಾಕಿದರು ಶೋಭಾನವೇ, ಚದುರೆಗೆ ವರೆಲ್ಲೇ ದ್ವಾರ ಹಾಕಿದರ ಶೋಭಾನವೇ, ಅತ್ತಿಯಣಿ ನಂಗವ್ರು ಹೊತ್ತಾಳು ಬಂದವ್ರೆ ಶೋಭಾನವೇ, ಹೊತ್ತಾಳು ಬರಿಯ ಮೋದೋ ಕಾರೋ ಶೋಭಾನ, ಹೊತ್ತಾಳು ಬರಿಯ ಮೋದೋ ಕಾರೋ ಶೋಭಾನ, ಬರಿಯ ಮೋದ ಕಾರ ಶೋಭಾನ, ಹೊತ್ತಾಳು ಬರಿಯ ಮುದುಕರು ನಂಬಿಗಾರು ಶೋಭಾನವೇ, ಅವ್ರೆಟ್ಟೆಯ ಇಡದೋ ಕಾರ ತಲ್ಲಿ ಶೋಭಾನ, ಇಡದೋ ಕಾರ ತಲ್ಲಿ ಶೋಭಾನ, ರೆಟ್ಟೆಯ ಇಡದೋ ಕಾರ ತಲ್ಲಿ ಶೋಭಾನ, ಇಡದೋ ಕಾರ ತಲ್ಲೇ ಶೋಭಾನ, ಒಂದೇ ಶಿವನಿಗೆ ಶೋಭಾನ, ಒಂದೇ ಶಿವನಿಗೆ ಶೋಭಾನ, ಆಲದಣಿ ನಂಗವ್ರ ಆರಾಳು ಬಂದವ್ರೆ ಶೋಭಾನವೇ, ಆರಾಳು ಬರಿಯ ಮೋದೋ ಕಾರೋ ಶೋಭಾನ, ಬರಿಯ ಮೋದೋ ಕಾರೋ ಶೋಭಾನ, ಆರಾಳು ಬರಿಯ ಮೋದೋ ಕಾರೋ ಶೋಭಾನ, ಬರಿಯ ಮೋದೋ ಕಾರ ಶೋಭಾನ, ಬರಿಯ ಮುದುಕರು ನಂಬಿಗಾರು ಶೋಭಾನವೇ, ಅವ್ರೆ ಹಬ್ಬ ಕಲತುದೆ ಕೇಳ ಗೌರೇ ಶೋಭಾನವೇ, ಕಲತುದೆ ಕೇಳ ಗೌರೇ ಶೋಭಾನ, ಅವ್ರೆ ಹಬ್ಬ ಕಲತುದೆ ಕೇಳ ಗೌರೇ ಶೋಭಾನವೇ, ಕಲತುದೆ ಕೇಳ ಗೌರೇ ಶೋಭಾನ, ಹಬ್ಬ ಕಲತುದೆ ಕೆಳಗವ್ರು ನಂಬಿಗಾರು ಶೋಭಾನವೇ, ಅವ್ರೆಟ್ಟೆಯ ಇಡದೋ ಕಾರ ತಲ್ಲೇ ಶೋಭಾನ, ಇಡದೋ ಕಾರ ತಲ್ಲೇ ಶೋಭಾನ, ರೆಟ್ಟೆಯ ಇಡದು ಕಾರ ತಲ್ಲೇ ಸೋಬಾನೆಯ ಇಡದು ಕಾರ ತಲ್ಲೇ ಸೋಬಾನೆ ಎಣಿ ನಂಗವ್ರೊತ್ತಾಳು ಬಂದವ್ರೆ ಸೋಬಾನವೇ ಒತ್ತಾಳು ಬರಿಯ ಮೋದೋ ಕಾರೋ ಸೋಬಾ ಬರಿಯ ಮೋದೋ ಕಾರ ಸೋಬಾನೊತ್ತಾಳು ಬರಿಯ ಮೋದೋ ಕಾರೋ ಸೋಬಾನವೇ ಅಳು ಬರಿಯ ಮೋದೋ ಕಾರ ಸೋಬಾನೊತ್ತಾಳು ಬರಿಯ ಮುದುಕುರು ನಂಬಿಗಾರು ಸೋಬಾನವೇ ಅವ್ರೆ ಹಬ್ಬ ಕಲತುದೆ ಕ್ಯಾಳ ಗೌರೆ ಸೋಬಾನವೇ ಕ್ಯಾಳ ಗೌರೆ ಸೋಬಾನ ಹಬ್ಬ ಕಲತುದೆ ಕ್ಯಾಳ ಗೌರೆ ಸೋಬಾನವೇ ಕಲತುದೆ ಕ್ಯಾಳ ಗೌರೆ ಹಬ್ಬ ಕಲತುದೆ ಕೆಳಗವು ನಂಬಿಗಾರು ಸೋಬಾನವೇ ಅವ್ರೆಟ್ಟೆಯ ಇಡದೋ ಕಾರ ತಲ್ಲಿ ಸೋಬಾನ ಇಡದೋ ಕಾರ ತಲ್ಲೆ ಸೋಬಾನೆಟ್ಟೆಯ ಇಡದೋ ಕಾರ ತಲ್ಲೇ ಸೋಬಾನ ಇಡದೋ ಕಾರ ತಲ್ಲೇ ಸೋಬಾನ ಸೋಬಾನ ಒಂದೇ ಶಿವನಿಗೆ ಸೋಬಾನ ಒಂದೇ ಸೇವಾನಿಗೆ ಸೋಬಾನ ದೇವರು ಮನೆಯಾಗೆ ತೋಗ ಮಂಚವಿಲ್ಲ ಸೋಬಾನವೇ ಅಕ್ಕ ಬಾರಂಬ ಗಿಣಿ ಇಲ್ಲ ಸೋಬಾನ ಬಾರಂಬ ಗಿಣಿ ಇಲ್ಲ ಸೋಬಾನಂಬ ಗಿಣಿ ಇಲ್ಲ ಸೋಬಾನ ರಂಬ ಗಿಣಿ ಇಲ್ಲ ಸೋಬಾನ ಸೋಬಾನ ಒಂದೇ ಶಿವನಿಗೆ ಸೋಬಾನ ಒಂದೇ ಶಿವನಿಗೆ ಸೋಬಾನ ಸೋಬಾನ ಒಂದೇ ಶಿವನಿಗೆ ಸೋಬಾನ ಒಂದೇ ಶಿವನಿಗೆ ಸೋಬಾನವೇ ಗುರು ಮನೆಯಾಗೆ ತೋಗ ಮಂಚವಿಲ್ಲ ಸೋಬಾನವೇ ಅಕ್ಕ ಬಾರಂಬ ಗಿಣಿ ಇಲ್ಲ ಸೋಬಾನ ಬಾರಂಬ ಗಿಣಿ ಇಲ್ಲ ಸೋಬಾನವೇ ಅಕ್ಕ ಬಾರಂಬ ಗಿಣಿ ಇಲ್ಲ ಸೋಬಾನ ಬಾರಂಬ ಗಿಣಿ ಇಲ್ಲ ಸೋಬಾನವೇ ಅಕ್ಕ ಬಾರಂಬ ಗಿಣಿ ಇಲ್ಲದ ಬಿಡುದಿಯ ಸೋಬಾನವೇ ತೋರಿ ಓದಾರ ಅವ್ರೆ ಸೋರೇನು ಸೋಬಾನವೇ ಓದಾರ ಸಾರಿಲ್ಲ ಸೋಬಾನ ತೋರಿ ಓದಾರ ಅವ್ರೆ ಸೋರೇನು ಸೋಬಾನ ಓದಾರ ಅವ್ರೆ ಸಾರೇನ ಸೋಬಾನ ಒಂದೇ ಶಿವನಿಗೆ ಸೋಬಾನ ಒಂದೇ ಶಿವನಿಗೆ ಬರಿಯರು ಮಲ್ಲಿ ಕಡ್ಡಿಲ್ಲ ಕಸುವಿಲ್ಲ ಸೋಬಾನವೇ ಅಣ್ಣಡಿಕೆ ಸಿಪ್ಪೆ ಮಾದಾಲಿಲ್ಲ ಸೋಬಾನಡಿಕೆ ಸಿಪ್ಪೆ ಮಾದಾಲಿಲ್ಲ ಸೋಬಾನಡಿಕೆ ಸಿಪ್ಪೆ ಮಾದಾಲಿಲ್ಲ ಸೋಬಾನಡಿಕೆ ಸಿಪ್ಪೆ ಮಾದಾಲಿಲ್ಲ ಸೋಬಾನ ಸೋಬಾನ ಒಂದೇ ಶಿವನಿಗೆ ಸೋಬಾನ ಒಂದೇ ಶಿವನಿಗೆ ಸೋಬಾನ ಅಣ್ಣಡಿಕೆ ಸಿಪ್ಪೆ ಮೊದಲಿಲ್ಲ ಮನೆಯಾಗೆ ಸೋಬಾನವೇ ಅವ್ರ ಸ್ವಸ್ಯಾರಿನ್ಯಂತ ಚೇಲೇವೇರೋ ಸೋಬಾನಂತ ಚೇಲೇವೇರೋ ಸೋಬಾನ ಸ್ವಸ್ಯಾರಿನ್ಯಂತ ಚೇಲೇವೇರೋ ಸೋಬಾನಂತ ಚೇಲೇವೇರೋ ಸೋಬಾನ ಒಂದೇ ಶಿವನಿಗೆ ಸೋಬಾನ ಒಂದೇ ಶಿವನಿಗೆ ಸೋಬಾನ ಬರಿಯೋರು ಹಸುನಾಗಿ ಬರಿರಯ್ಯ ಸೋಬಾನವೇ ಹೊಸು ಬೆಳ್ಳಿ ಕಡಗ ನಿಮ್ಮ ಕೈಲೇ ಸೋಬಾನ ಬೆಳ್ಳಿ ಕಡಗ ನಿಮ್ಮ ಕೈಲೇ ಸೋಬಾನವೇ ಮುಂಗಾರು ಮಳಿ ಚಂದ ಮುಂಗೈಗೆ ಬಳಿ ಚಂದ ಮುಂಗಾರು ಮಳಿ ಚಂದ ಮುಂಗೈಗೆ ಬಳಿ ಚಂದ ಶೃಂಗಾರ ಎಣ್ಣಿಗೆ ಬಂಗಾರ ಚಂದ ಬಂಗಾರ ಬಲು ಚಂದ ಶೃಂಗಾರದೆಣ್ಣಿಗೆ ಬಂಗಾರ ಚಂದ ಬಂಗಾರ ಬಲು ಚಂದ ಶೃಂಗಾರ ಎಣ್ಣಿಗೆ ಬಂಗಾರ ಚಂದ ಬಂಗಾರ ಬಲು ಚಂದ ಶೃಂಗಾರದೆಣ್ಣಿಗೆ ಬಂಗಾರ ಚಂದ ಬಂಗಾರ ಬಲು ಚಂದ ಮುಂಗಾರು ಮಳಿ ಚಂದ ಮುಂಗೈಗೆ ಬಳಿ ಚಂದ ಮುಂಗಾರು ಮಳಿ ಚಂದ ಮುಂಗೈಗೆ ಬಳಿ ಚಂದ ಶೃಂಗಾರ ಎಣ್ಣಿಗೆ ಬಂಗಾರ ಚಂದ ಬಂಗಾರ ಬಲು ಚಂದ ಶೃಂಗಾರದೆಣ್ಣಿಗೆ ಬಂಗಾರ ಚಂದ ಬಂಗಾರ ಬಂಗಾರ ಬಲು ಚಂದ, ಬಂಗಾರದಣ್ಣೆಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ತಾವಾರೆವು ಚಂದ ತಾಯಿಯ ಮನಿ ಚಂದ, ತಾವಾರೆವು ಚಂದ ತಾಯಿಯ ಮನಿ ಚಂದ, ತಾಯಮ್ಮನು ಮನೆಯಲ್ಲಿ ಬಾಳೋದು ಚಂದ, ಬಾಳೋದು ಬಲು ಚಂದ, ಯಮ್ಮನ ಮನೆಯಲ್ಲಿ ಬಾಳೋದು ಚಂದ, ಬಾಳೋದು ಬಲು ಚಂದ, ಯಮ್ಮನು ಮನೆಯಲ್ಲಿ ಬಾಳೋದು ಚಂದ, ಬಾಳೋದು ಬಲು ಚಂದ, ಯಮ್ಮನ ಮನೆಯಲ್ಲಿ ಬಾಳೋದು ಚಂದ, ಬಾಳೋದು ಬಲು ಚಂದ, ಮನೆಯಲ್ಲಿ ಬಾಳೋದು ಚಂದ, ಬಾಳೋದು ಬಲು ಚಂದ, ಯಮ್ಮನ ಮನೆಯಲ್ಲಿ ಬಾಳೋದು ಚಂದ, ಬಾಳೋದು ಬಲು ಚಂದ, ಮುಂಗಾರು ಮಳಿ ಚಂದ ಮುಂಗೈಗೆ ಬಳಿ ಚಂದ, ಮುಂಗಾರು ಬಳಿ ಚಂದ ಮುಂಗೈಗೆ ಬಳಿ ಚಂದ, ಶೃಂಗಾರ ಎಣ್ಣಿಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಶೃಂಗಾರದಣ್ಣೆಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಶೃಂಗಾರ ಎಣ್ಣಿಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಶೃಂಗಾರದಣ್ಣೆಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಮರು ಚಂದ ಎಪ್ಪೇಯ ಹಣು ಚಂದ, ಎಪ್ಪೇಯ ಮರು ಚಂದ ಎಪ್ಪೇಯ ಹಣು ಚಂದ, ಅಪ್ಪನ ಮನೆಯಲ್ಲಿ ಬಾಳೋದು ಚಂದ, ಬಾಳೋದು ಬಲು ಚಂದ, ಅಪ್ಪನ ಮನೆಯಲ್ಲಿ ಬಾಳೋದು ಚಂದ, ಬಾಳೋದು ಬಲು ಚಂದ, ಅಪ್ಪನ ಮನೆಯಲ್ಲಿ ಬಾಳೋದು ಚಂದ, ಬಾಳೋದು ಬಲು ಚಂದ, ಮನೆಯಲ್ಲಿ ಬಾಳೋದು ಚಂದ, ಬಾಳೋದು ಬಲು ಚಂದ, ಮುಂಗಾರು ಮಳಿ ಚಂದ ಮುಂಗೈಗೆ ಬಳಿ ಚಂದ, ಮುಂಗಾರು ಮಳಿ ಚಂದ ಮುಂಗೈಗೆ ಬಳಿ ಚಂದ, ಶೃಂಗಾರದಿಣ್ಣಿಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಶೃಂಗಾರದಿಣ್ಣಿಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಶೃಂಗಾರದಿಣ್ಣಿಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಶೃಂಗಾರದಿಣ್ಣಿಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಮರು ಚಂದ ಹತ್ತೇಯ ಹಣು ಚಂದ, ಹತ್ತೇಯ ಮರು ಚಂದ ಹತ್ತೇಯ ಹಣು ಚಂದ, ಅತ್ತೆಮ್ಮನು ಮನೆಯಲ್ಲೇ ಬಾಳೋದು ಚಂದ, ಬಾಳೋದು ಬಲು ಚಂದ, ಅತ್ತೆಮ್ಮನ ಮನೆಯಲ್ಲೇ ಬಾಳೋದು ಚಂದ, ಬಾಳೋದು ಬಲು ಚಂದ, ಅತ್ತೆಮ್ಮನು ಮನೆಯಲ್ಲೇ ಬಾಳೋದು ಚಂದ, ಬಾಳೋದು ಬಲು ಚಂದ, ಅತ್ತೆಮ್ಮನ ಮನೆಯಲ್ಲೇ ಬಾಳೋದು ಚಂದ, ಬಾಳೋದು ಬಲು ಚಂದ, ಮಳಿ ಚಂದ ಮುಂಗೈಗೆ ಬಳಿ ಚಂದ, ಮುಂಗಾರು ಮಳಿ ಚಂದ ಮುಂಗೈಗೆ ಬಳಿ ಚಂದ, ಶೃಂಗಾರದಿಣ್ಣಿಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಶೃಂಗಾರದಿಣ್ಣಿಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಶೃಂಗಾರದಿಣ್ಣಿಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಶೃಂಗಾರದಿಣ್ಣಿಗೆ ಬಂಗಾರ ಚಂದ, ಬಂಗಾರ ಬಲು ಚಂದ, ಮರು ಚಂದ.